ಅಕ್ಷಿ ಪ್ರತಿಬಿಂಬ ಶರೀರ ಈ ಮೂರರಲ್ಲಿಯೂ ಕೂಡ ಅಹಂಕಾರದ ತಾದಾತ್ಮ್ಯ ಉಂಟಾಗಿದೆ. ಇದೇ ಸಾಕ್ಷಿ. ಈ ಸಾಕ್ಷಿ ಅಲ್ಲದೇ ಪ್ರತಿಬಿಂಬ ಶರೀರ ಈ ಮೂರು ಸೇರಿ ಒಂದು ಘಟಕ. ಇವುಗಳಲ್ಲಿ ಅಹಂಕಾರದ ತಾದಾತ್ಮ್ಯ ಈ ಅಹಂಕಾರ ಇಲ್ಲಿದೆ ನೋಡಿ, ಇದನ್ನ ಇಲ್ಲಿ ತೋರಿಸ್ತೀನಿ. ಇದು ಪ್ರತಿಬಿಂಬ. ಈ ಪ್ರತಿಬಿಂಬ ದ್ವಿಧಾಸ್ಥಿತ ಏಕ ಅಹಂಕೃತಿ ಸ್ಯಾದ ಅನ್ಯ ಅಂತಃಕರಣ ರೂಪಿಣಿ ಅಂದ್ರೆ ಮನಸ್ಸು ಅಂತ ಈ ಅಹಂಕಾರ ಸಾಕ್ಷಿ ಜೊತೆನೂ ಕೂತ್ಕೊಂಡಿದೆ, ಪ್ರತಿಬಿಂಬದ ಜೊತೆನೂ ಕೂತ್ಕೊಂಡಿದೆ, ಶರೀರ ಜೊತೆನೂ ಕೂತ್ಕೊಂಡು ಗೊತ್ತಾಗಲಿಲ್ಲ. ಚಿತ್ತ ಛಾಯಾ ದೇಹ ಸಾಕ್ಷಿ ಚಿತ್ತ ಛಾಯಾ ಅಂದ್ರೆ ಪ್ರತಿಬಿಂಬ. ಚಿತ್ತ ಛಾಯಾ ದೇಹ ಶರೀರ ಸಾಕ್ಷಿ ಇವುಗಳಲ್ಲಿ ಅಹಂಕಾರಸ್ಯ ತಾದಾತ್ಮ್ಯಂ ಹೇಗೆ ಕ್ರಮವಾಗಿ ಆಗ್ತದೆ ಅಂತಂದ್ರೆ, ಶರೀರದಲ್ಲಿ ತಾದಾತ್ಮ್ಯಗೊಂಡಾಗ ಅದು ಹೇಗಿರ್ತದೆ? ಸಹಜಂ. ಸಾಕ್ಷಿಯಲ್ಲಿ ಸಹಜ, ಶರೀರದಲ್ಲಿ ಕರ್ಮ. ಸಾಕ್ಷಿಯಲ್ಲಿ ಭ್ರಾಂತಿ ಶರೀರದಲ್ಲಿ ಕರ್ಮ ಪ್ರತಿಬಿಂಬದಲ್ಲಿ ನಾನು ಎನ್ನುವ ಭಾವ ಪ್ರತಿಬಿಂಬದಲ್ಲಿ ಸಹಜ. ಇನ್ನೊಂದು ಸಹ ಬರ್ಕೊಂಡು ಸರಿಯಾಗಿ ಅದು ಎಲ್ಲ ಮಿಸ್ಟೇಕ್ ಆಯ್ತು ಅಂದ್ರೆ ಮತ್ತೆ ಯಾಕೆ ಬರ್ಕೊಂಡು ಇದನ್ನ ಸಾಕ್ಷಿ ಇಲ್ಲೇ ಮಾಡಿ ಪ್ರಯತ್ನ ಮಾಡಿದ್ರೆ ಮೊದಲು ಪ್ರತಿಬಿಂಬ ಬರ್ತದೆ. ಛಾಯಾ ಪ್ರತಿಬಿಂಬ ದೇಹ ಶರೀರ ಸಾಕ್ಷಿ ಇವುಗಳಲ್ಲಿ ಪ್ರತಿಬಿಂಬ ಸಹಜ ದೇಹ ಕರ್ಮಜ ಸಾಕ್ಷಿ ಭ್ರಾಂತಿ ಅಹಂಕಾರ ಅಹಂಕಾರದ ಪ್ರತಿಬಿಂಬದ ಜೊತೆ ಪ್ರತಿಬಿಂಬದೊಡನೆ ತಾದಾತ್ಮ್ಯ ಸಹಜ ಅಹಂಕಾರದ ದೇಹದೊಡನೆ ತಾದಾತ್ಮ್ಯ ಕರ್ಮಜ ಅಹಂಕಾರದ ಸಾಕ್ಷಿಯೊಡನೆ ತಾದಾತ್ಮ್ಯ ಭ್ರಾಂತಿ ಕಟ್ಟಾಯ್ತಾ ಹಿಂಗೆ ಬರಬೇಕಾಗಿತ್ತು ಅದು ಹೆಂಗೆ ಹೆಂಗೆ ಬಂತು ಭ್ರಾಂತಿ ಅಂದ್ರೆ ಪ್ರಕಟಣೆ ಕೆಳಗೆ ಬರ್ಕೊಡ್ರಿ ತಪ್ಪು ತಿಳುವಳಿಕೆಯಿಂದ ಆದದ್ದು ತಾನು ಜಡವಾಗಿದ್ದರೂ ತಾನು ಚೈತನ್ಯ ಅಂತ ಭಾವಿಸ್ತದೆ ನಿಜವಾದ ಚೈತನ್ಯವನ್ನ ಜಡ ಅಂತ ದೂರಿದು ಸಂಬಂಧದೊಳಗೆ ಸಂಬಂಧಿನೋ ಸತಃ ನಾಸ್ತಿ ಸಂಬಂಧಿನೋ ಸತಃ ನಾಸ್ತಿ 9ನೇ ಶ್ಲೋಕ ಈ ಮೊದಲನೇ ಸಹಜವಾದ ಸಂಬಂಧ ಇದೆ ಅಲ್ವೋ ಇದರೊಳಗೆ ಸತ್ಯಾಂಶ ಒಂದೂ ಇಲ್ಲ ನೋಡಿ ತೋರಿಸ್ತೇನೆ ಇದು ಅಹಂಕಾರ ಒಂದು ಸಂಗತಿ ಪ್ರತಿಬಿಂಬಿತವಾದದ್ದರಿಂದ ಉಂಟಾದ ಅಹಂಕಾರ ಪ್ರತಿಬಿಂಬಾನೇ ಸತ್ಯ ಅಲ್ಲ ಅದನ್ನು ಉಂಟಾದ ಅಹಂಕಾರಕ್ಕೂ ಅರ್ಥ ಇಲ್ಲ ಈ ಅಹಂಕಾರದಿಂದ ಅದ ಏನು ಸತ್ಯಾಂಶ ಇದೆ ನಮ್ಮ ಅಜ್ಜಿನೇ ಸತ್ಯ ಅಲ್ಲ ಅಜ್ಜಿಯಿಂದ ಬಂದಂತ ಈ ಕಿರಣಗಳು ಸತ್ಯ ಅಲ್ಲ ಈ ಕಿರಣಗಳು ಹೋಗಿ ಪ್ರತಿಬಿಂಬದಲ್ಲಿ ಕೂತ್ಕೊಂಡು ನಾವು ಹೇಳಿದ್ರೆ ಇನ್ನೂ ಸತ್ಯ ಅಲ್ಲ ಸತೋಹೋ ನಾಸ್ತಿ ಸಂಬಂಧಿನೋಹೋ ಅಹಂಕಾರ ಪ್ರತಿಬಿಂಬ ಸಂಬಂಧಿನೋಹೋ ಸತಃ ನಾಸ್ತಿ ಅಹಂಕಾರ ದೇಹದಲ್ಲಿಯ ಸಂಬಂಧ ಕರ್ಮಜವಾಗಿದೆ ಆದ್ದರಿಂದ ಕರ್ಮ ಇರು ತನಕ ದೇಹ ಇರುತ್ತದೆ ಕರ್ಮವು ಕಳೆದಾಗ ದೇಹ ಹೊರಟು ಕರ್ಮಕ್ಷಯಾತ ನಾಶ ಅದ ಇದು ಪರಿಹಾರ ಮಾಡಿ ಕರ್ಮ ಕ್ಷಯಾತ ಕರ್ಮಕ್ಷಯಾತ ಇಲ್ಲಿ ಏನ್ ಬರ್ಕೋತೀರಿ ಪರಿಹಾರೇನು ನಿವೃತ್ತಿ ಸಹಜ ಸಹಜ ನಿವೃತ್ತಿ ಸಹಜ ನಿವೃತ್ತಿ ಸಹಜ ತಾದಾತ್ಮ್ಯ ಸಹಜ ನಿವೃತ್ತಿ ಭ್ರಾಂತಿ ತಾದಾತ್ಮ್ಯ ಅಹಂಕಾರಕ್ಕೂ ಸಾಕ್ಷಿಗೂ ಭ್ರಾಂತಿ ತಾದಾತ್ಮ್ಯ ಏನಾಗಿದೆಯೋ ಈ ತಾದಾತ್ಮ್ಯ ಅಜ್ಞಾನದಿಂದ ಆಗಿದ್ದರಿಂದಾಗಿ ಜ್ಞಾನದಲ್ಲಿ ನಿವೃತ್ತಿ ಅಷ್ಟು ಅಹಂಕಾರವು ಯಾವ್ಯಾವ ಮಟ್ಟದಲ್ಲಿ ತಾದಾತ್ಮ್ಯಗೊಳ್ಳುತ್ತದೆ ಅನ್ನೋದನ್ನು ನಾವು 10ನೇ ಶ್ಲೋಕದಲ್ಲಿ ನೋಡಿದ್ದೀವಿ ನಿನ್ನೆ. ಸುಪ್ತೌ ಅಹಂಕಾರ ಲಯೇ ನಿನ್ನೆ ಅಹಂಕಾರ ಲಯೇ ಸುಪ್ತೌ ಭವೇತ್ ದೇವೋಪ್ಯಚೇತನಃ ಅಹಂಕಾರ ವಿಕಾಸಾರ್ಥಃ ಸ್ವಪ್ನ ಸರ್ವಸ್ತು ಜಾಗರಃ ಅಹಂಕಾರ ಲಯೇ ಸುಪ್ತೌ ಭವೇತ್ ದೇವೋಪ್ಯಚೇತನಃ ಅಹಂಕಾರ ವಿಕಾಸಾರ್ಥಃ ಸ್ವಪ್ನ ಸರ್ವಸ್ತು ಜಾಗರಃ. ಸುಪ್ತವು ಗಾಢ ನಿದ್ರೆಯಲ್ಲಿ ಅಹಂಕಾರವು ಲಯಗೊಂಡಿದ್ದರಿಂದಾಗಿ ದೇಹ ಅಪಿ ಅಚೇತನ ಭವೇತ್, ದೇಹವು ಜಡವಾಗಿ ಇರುತ್ತದೆ. ಗಾಢ ನಿದ್ರೆಯಲ್ಲಿ ಅಹಂಕಾರವು ನೂರಕ್ಕೆ ನೂರು ಲಯಗೊಂಡಿದ್ದರಿಂದಾಗಿ ದೇಹವು ನೂರಕ್ಕೆ ನೂರು ಜಡ. ಅದಕ್ಕೆ ಆಕ್ಸಿಡೆಂಟ್ ಆಗಿದ್ದೇ ಆದರೆ ಎಚ್ಚರಿದ್ದವರಿಗೆ ಭಾರಿ ಪೆಟ್ಟು, ಭಾರಿ ಫ್ರ್ಯಾಕ್ಚರ್ ಇತ್ಯಾದಿಗಳಾಗ್ತವೆ. ಕಂಪೇರ್ ಮಾಡಿ ನೋಡಿದ್ರೆ ನಿದ್ರಿಸುವವರಿಗೆ ಭಾರಿ 2% 3% ಅಷ್ಟೇ ಆಕ್ಸಿಡೆಂಟ್ ಆಗ್ತದೆ. ಯಾಕಂದ್ರೆ ದೇಹ ಯಾರ ಕೈಯಲ್ಲಿ ಇರ್ತದ? ಈಶ್ವರನ ಕೈಯಲ್ಲಿ ಇರ್ತದೆ, ಸಮರ್ಪಿತವಾಗಿರ್ತದೆ. ಆ ದೇಹದೊಳಗೆ ನಾನು ಅನ್ನೋ ಅಭಿಮಾನ ಮೂಡಿದ ತಕ್ಷಣನೇ ತಪ್ಪಿಸಿಕೊಳ್ಳೋ ಪ್ರಯತ್ನ, ಉಳಿಸಿಕೊಳ್ಳೋ ಪ್ರಯತ್ನ, ಬದುಕುವ ಪ್ರಯತ್ನ, ಈ ಪ್ರಯತ್ನಗಳು ಸಹಜವಾಗಿ ಉಂಟಾಗ್ತವೆ. ಆ ಪ್ರಯತ್ನಗಳು ಉಂಟಾಗುವಿಕೆಯಿಂದಾಗಿ ನಾವು ಹೋರಾಡಬೇಕಾಗ್ತದೆ, ನಿಸರ್ಗದ ಜೊತೆ ಹೋರಾಡಬೇಕಾಗ್ತದೆ. ಆ ಹೋರಾಟದಲ್ಲಿ ಕೈ ಕಾಲು ಮುರಿತದೆ, ತಲೆ ಹೊಡಿತದೆ, ಫ್ರ್ಯಾಕ್ಚರ್ ಆಗ್ತದೆ, ಎಟ್ಸೆಟ್ರಾ ಎಟ್ಸೆಟ್ರಾ ಎಟ್ಸೆಟ್ರಾ. ಅವನು ಮಾಂಸದ ಮುತ್ತಿ ಬಿದ್ದಂಗೆ ಬಿದ್ದ್ಬಿಡ್ತಾನ. ಯಾರು ಮ್ಯಾಲದ ಬೀಳ್ತಾನೋ, ಅಡ್ಡ ಬೀಳ್ತಾನೋ, ಉದ್ದ ಬೀಳ್ತಾನೋ, ಬಿದ್ದ್ಬಿಡ್ತಾನ. ನಮ್ದೊಂದು ಬೆಂಜ್ ಕಾರ್ ಇತ್ತು, ರಾಕೇಶ್ ಅನ್ನೋ ಡ್ರೈವರ್. ಆ ರಾಕೇಶ, ನಾನು, ಮಮ್ಮದಿ, ಒಂದು ಮುದುಕಿ, 4 ಮಂದಿ ಯಲವಾಳಕ್ಕೆ ಹೋಗಿ ಭರ್ಜರಿ ಊಟ ಹಾಕ್ಬಿಟ್ಟಿದ್ವಿ. ಹುಚ್ಚ ರಾಕೇಶ ತಲೆ ಕೆಟ್ಟ ತಿಂದ್ಬಿಟ್ಟಿದ್ದ. ಒಂದು 2 ಕಿಲೋಮೀಟರ್ ಬಂದಿದ್ವಿ ನಾವು ಊಟ ಆದ್ಮೇಲೆ. ನಾನು ನಿದ್ರೆಗೆ ಹೋಗಿ ಮಾಮಾಜಿನ ನಿದ್ರೆಗೆ ಹೋಗುತ್ತೆ. ಆಮೇಲೆ ಇವನು ನಿದ್ಗಣ್ಣೊಳಗೆ ಹಿಂಗೆ ಮಾಡಿದ, ಅದು ಪವರ್ ಸ್ಟೇಷನ್. ಅದು ಇವನು ಆಗಿನ ಪವರ್ ಸ್ಟೇಷನ್ ಮೇಲೆ ಕೂತಿದ್ದೆ ಅಷ್ಟೇ. ಹೊಸದಾಗಿ ಇವರೆಲ್ಲ ಎಕ್ಸ್ಪರ್ಟ್ ಮಾಡಿದ್ದು ಈಶ್ವರ ಅನುಗ್ರಹದಿಂದ ನನ್ನ ಕೈಯೊಳಗೆ ಎಕ್ಸ್ಪರ್ಟ್ ಆಗಿರೋದಿಲ್ಲ. ಇವನ ರಾಗಿ ತಗೋತೀನಿ, ನಾನು ಧೈರ್ಯ ಕೊಡ್ತೀನಿ, ಹೋಗಲೇ ನಾನಿದ್ದೇನೆ, ಏನಾಗುದಿಲ್ಲ, ಹೋಗು ಅಂತ ಹೇಳ್ತೀನಿ. ನಿಮ್ಮ ಮೇಲೆ ಭಾರ ಆಗ್ತೀನಿ ಸ್ವಾಮಿ ಅಂತಾರೆ, ಹೋಗ್ತಾರೆ ನನಗೆ. ಆಮೇಲೆ ಆಗ್ಬಿಡ್ತಾರೆ ಸರ್ ಹೇಳಿ. ಅವನು ರಾಕೇಶ ಆ ನಿದ್ಗಣ್ಣೊಳಗೆ ಪವರ್ ಸ್ಟೇರಿ ಹಿಂಗೆ ಮಾಡ, ಹಿಂಗೆ ಮಾಡಿಕೊಳ್ಳೆ ನಿದ್ದೆಯನ್ನು ಹೊರಬಂದು ಅಲ್ಲೆಲ್ಲೆಲ್ಲಿ ತಗ್ಗಿ ಹೊಂಟು ಬಿಡ್ತು ಅಂದ್ರೆ ಹಿಂಗೆ ಮಾಡ ಅದು ಇನ್ನೂ ದೊಡ್ಡ ತಗ್ಗಿ ಕೊಟ್ಟು ಏ ಇಲ್ಲಿ ಬಂತು ಅದು ಮತ್ತೆ ಹಿಂಗೆ ಮಾಡ ರೈಟ್ ಲೆಫ್ಟ್ ರೈಟ್ ಅಲ್ಲಿ ತನಕ ನಿದ್ದೆನ ನಮಗೆ ಆಮೇಲೆ ದಡಾರ್ ಅಂತ ಶಬ್ದ ಆತು ಗಾಡಿ ಎರಡು ಹೊಳಕ್ಕೆ ಉರುಳಿ ಬಿಡ್ತೀನಿ ಪೂರ್ತಿ ಎರಡು ಹೊಳಕ್ಕೆ ಉರುಳಿ ನಾ ಹೋಗಿ ಸ್ಟೇರಿಂಗಿನ ಕೆಳಗೆ ಸಿಕ್ಕಾಕೊಂಡಿದ್ದೆ ಮಾಮಾಜಿಯವರು ಮತ್ತೆಲ್ಲ ಅವರು ಉರುಳಿ ಉರುಳಿ ಬಿದ್ದಿದ್ರು ಆಮೇಲೆ ಮಾಮಾಜಿ ಕೇಳಿದೆ ಮಾಮಾಜಿ ಹೆಂಗಿದ್ದೀರಿ ಆರಾಮಿದ್ದೀರಿ ಅಂತ ಕೇಳಿದೆ ಅಲ್ಲೇ ಬಿದ್ದಲ್ಲಿ ಹಾ ಹಾ ಹಾ ಅವ್ರ ಮಾಮೂಲಿ ಭಾಷೆ ನೀವ್ ಹೆಂಗಿದ್ರಿ ನಾನು ಆರಾಮಿದ್ದೀನಿ ನನ್ನ ಕಾಲಾಗಿದ್ದು ಒಂದು ಕಡಾವಿ ಎಲ್ಲೋ ಹೋಗ್ಯದೆ ಇನ್ನೊಂದು ಕಡಾವಿ ಎಲ್ಲೋ ಹೋಗ್ಯದೆ ಹೊರಬರ್ರಿ ಹೊರಬರ್ರಿ ನೀವು ಹೊರಗೆ ಬಂದ್ರೂ ಅಂತ ನಾ ಬರ್ಲಿಕ್ಕತ್ತೇನೆ ಕಿಟಕಿ ಗ್ಲಾಸ್ ಹೊಡೆದದ ಅದು ಹೊಡೆದು ಹೊರಗೆ ಬರ್ತೀನಿ ಅವ್ರು ಹೊರಗೆ ಬಂದರು ನಾನು ಬಂದೆ ಏನೇನೂ ಆಗಿಲ್ಲ ಅವ್ರಿಗೂ ಸ್ಕ್ರ್ಯಾಚ್ ಆಗಿಲ್ಲ ನನಗೂ ಸ್ಕ್ರ್ಯಾಚ್ ಆಗಿಲ್ಲ ರಾಕೇಶ್ಗೂ ಏನೂ ಸ್ಕ್ರ್ಯಾಚ್ ಆಗಿಲ್ಲ ಆದರೆ ಆ ಮುದುಕಿ ಏನು ಭಯ ಆ ಭಯದೊಳಗೆ ಅವಳು 1 ಕಿಲೋಮೀಟರ್ ದೂರ ಹೋಗಿ ಗಿಡಕ್ಕೆ ಕೆಳಗೆ ಯಾಕಂದ್ರೆ ಮಲಗಿದ್ದಿಲ್ಲ ಅದು ಎತ್ತಿರುತ್ತೆ ನಾ ಹೇಳೋ ಉದ್ದೇಶ ಅರ್ಥ ಮಾಡ್ಕೊಡ್ರಿ ನಾವು ಮಲಗಿದ್ರೆ ಆರಾಮಿದ್ದೇವೆ ನಾವು ಭಯ ಯಾರಿಗಾಗಿದೆ ಎತ್ತಿರ್ತೀವಿ ಭಯ ಆಗಿದೆ ನಾವು ಬದುಕಿದ್ರು ಕೂಡ ಆಮೇಲೆ ಫೋನ್ ಮಾಡಿ ಡಾಕ್ಟರ್ ಜೋಶಿಂಗ್ ಕರೆಸ್ಕೊಂಡು ನಾವೆಲ್ಲ ಆ ಕಾರಣ ಕೂತ್ಕೊಂಡು ಒಂದು ಟ್ರ್ಯಾಕ್ಟರ್ ಮಾಡಿಕೊಂಡು ಫ್ಯಾನ್ಸ್ ತೊಗೊಂಡು ಹೋಗಿ ಅದನ್ನು ಗ್ಯಾರೇಜ್ ಸೇರಿಸಿದ್ವಿ 2 ವರ್ಷ ನಿಂತ್ಕೊಂಡು ಗ್ಯಾರೇಜ್ ಆಗಿದೆ ಯಾರು ಮುಟ್ಲಿಕ್ಕೆ ತಯಾರಿಲ್ಲ ಅದನ್ನು ರಿಪೇರಿ ಮಾಡಲಿಕ್ಕೆ ಆಮೇಲೆ ಮತ್ತೆ 2 ಲಕ್ಷ 3 ಲಕ್ಷ ಖರ್ಚು ಮಾಡಿ ಅದಕ್ಕೆ ರಿಪೇರಿ ಮಾಡಿಸಿದ್ವಿ ಭಯಂಕರ ಹಣ ಪೂಲ್ ಕೈಯಾಗ ಹಣ ನಿಲ್ಲಂಗಿಲ್ಲ ಬರೀ ಪೂಲ ಏನಿವೆ ನಿದ್ರಿಸುವ ಸಮಯದಲ್ಲಿ ಶರೀರದಲ್ಲಿ ಅಭಿಮಾನ ಇಲ್ಲದೇ ಇದ್ದರಿಂದಾಗಿ ಅಹಂಕಾರವು ತೊಡಗದೇ ಇದ್ದರಿಂದಾಗಿ ಒಂದು ಮಾಂಸದ ಮುದ್ದೆ ಸಲ ಇರ್ತದದು ಅದಕ್ಕೆ ಅದಕ್ಕೆ ಏನೂ ಆಗುವುದಿಲ್ಲ 2-3% ಮಾತ್ರ ನಾವು ಕೇಳೇವಿ ಈವನ್ ಟ್ರೈನ್ ಆಕ್ಸಿಡೆಂಟ್ ಅಲ್ಲಿ ಕೂಡ ಆ ಮೇಲಿನ ಪರ್ತ್ರಿಂದ ಕೆಳಗೆ ಬಿದ್ದಿರ್ತಾನೆ ಏನಾಗಿರುವುದಿಲ್ಲ ಇವ ಇಲ್ಲೇ ಬಿದ್ದಿರ್ತಾನೆ ಕೆಳಗಿನ ಪರ್ತ್ರಿ ಅವ್ನು ಸ್ಕೀಮ್ ತಲೆ ಹೊಡೆದಿರ್ತದೆ ಯಾಕೆ ಜೋಕ್ ಹೇಳ್ತೀನಿ ಮ್ಯಾಲ ಬಿದ್ದರು ಯಾಕೆ ಏನೂ ಆಗುದಿಲ್ಲ ಅವನಿಗೆ ಅಂದ್ರೆ ಅವ ಭಗವಂತನ ಭಾರಿ ಸಮೀಪ ಇರ್ತಾನ ಅದಕ್ಕೆ ಅವನಿಗೆ ಏನೇನೋ ಆಗೋದಿಲ್ಲ ಇವ ಏನಾಗ್ತದ ಇವ ಯಾಕೆ ಇವನಿಗೆ ಕಾಲು ಕೈ ಮುರಿದು ತಲೆ ಹೊಡಿತದ ಅಂದ್ರೆ ಇವ ಈ ಮರ್ತಿ ಲೋಕದೊಳಗೆ ಇರ್ತಾನೆ ಸುಪ್ತೌ ಅಹಂಕಾರ ಲಯಿ ದೇಹ ಅಪಿ ಅಚೇತನ ಭವತಿ ದೇಹ ಏನಾಗ್ತದೆ ಶರೀರ ಜಡವಾಗಿರ್ತದೆ ಅದೇ ಅಹಂಕಾರ ಸ್ವಲ್ಪ ವಿಕಾಸ ಅಲ್ಪ ವಿಕಾಸ ಅಹಂಕಾರ ವಿಕಾಸ ಅರ್ಧ ಅರ್ಧ ವಿಕಾಸ ಅರ್ಧ ವಿಕಾಸ ಅಂದ್ರೆ ಸ್ವಲ್ಪ ಅದು ಬಲಿತದೆ ಅಹಂಕಾರ ಸ್ವಲ್ಪ ಬಲಿತದೆ ಸ್ವಲ್ಪ ಸ್ವಲ್ಪ ಬಲ್ಕದ್ರಿಂದಾಗಿ ಸರ್ವಸ್ತು ಸ್ವಪ್ನ ಸರ್ವಸ್ತು ಅಲ್ಲ ಸ್ವಪ್ನ ಅಹಂಕಾರ ವಿಕಾಸಾರ್ಥ ಸ್ವಪ್ನ ಏನು ಸ್ವಪ್ನ ಅಂದ್ರೆ ಅಹಂಕಾರದ ಅರ್ಧ ವಿಕಾಸ ಈ ಚಾಕ್ ಪೀಸನ್ನು ಅಹಂಕಾರ ಗುರುತಿಸುವುದಿಲ್ಲ ಕೇಳ್ಕೊಡು ಈ ಪುಸ್ತಕವನ್ನು ಅಹಂಕಾರ ಗುರುತಿಸೋದಿಲ್ಲ ಆದರೆ ಈ ಪುಸ್ತಕದ ಭಾವಚಿತ್ರವನ್ನು ಅಹಂಕಾರ ಗುರುತಿಸ್ತದೆ ಎಲ್ಲಿ ಸ್ವಪ್ನದಲ್ಲಿದ್ದಾಗ ಹೊರಗಿರುವ ಈ ಚಾಕ್ ಪೀಸನ್ನು ಗುರುತಿಸೋದಿಲ್ಲ ಅದು ಅರ್ಥ ಆಗುತ್ತದೆ ಹೊರಗಿರುವ ಈ ಪುಸ್ತಕವನ್ನ ಗುರುತಿಸೋದಿಲ್ಲ, ಅದು ಹೊರಗಿರುವ ಈ ವೃಕ್ಷವನ್ನ ಗುರುತಿಸೋದಿಲ್ಲ. ಅಂತ ಅಹಂಕಾರ ಇಲ್ವೇ ಇಲ್ಲ ಅನ್ಬೇಡ್ರಿ. ಸೊ ಒಳಗೆ ಏನು ಇಂಪ್ರೆಷನ್ ಇರ್ತದೆ ಅದನ್ನು ಗುರುತಿಸ್ತದೆ, ಮತ್ತೆ ಅದಕ್ಕೆ ಸತ್ಯ ಅಂತ ಯಾಕನಿಸ್ತದ, ಅದು ಗುರುತಿಸ್ತದ, ಅದರೊಳಗೆ ಅಭಿಮಾನ ಹೊಂದುತ್ತದೆ. ಹಿಂಗಾಗಿ ಅದು ಆ ಲೋಕ ಆ ಕ್ಷೇತ್ರದಲ್ಲಿ ಅದು ಅದಕ್ಕೆ ಸತ್ಯ ಅಲ್ಲ. ಎಲ್ತಂಕ ಅಹಂಕಾರ ಪೂರಾ ಪಲುತು ಶರೀರದ ರೋಮ ರೋಮದವರೆಗೂ ಅದು ಎಚ್ಚರ ಆಗೋದಿಲ್ಲವೋ ಅಲ್ಲಿವರೆಗೂ ಸ್ವಪ್ನದೊಳಗೆ ಸತ್ಯ ಸತ್ಯ ಸತ್ಯ ಅನ್ಕೋತೀನಿ ಕೂತಿರ್ತಾನ. ಯಾವಾಗ ಸರ್ವಹಾತು ಸರ್ವಸ್ತು ಪರಿಪೂರ್ಣವಾಗಿ 100% ಅಹಂಕಾರವು ಎಚ್ಚರಗೊಂಡು ಕುಳಿತಾಗ ಆವಾಗ ಜಾಗೃತ ಅವಸ್ಥ. ಆವಾಗ ಚಾಕ್ ಪೀಸನ್ನು ನೋಡಿ ಕಣ್ಣು ಮುಚ್ಚಿ ನಾನು ಚಾಕ್ ಪೀಸನ್ನ ನೋಡ್ತಾ ಇದ್ದೇನೆ ಅಂತ ಹೇಳೋ ಅವಶ್ಯಕತೆ ಯಾಕೆ? ಪೂರ ಎಚ್ಚರ ಆಗ್ಬಿಟ್ಟಾನೆ. ರೋಮ ರೋಮದಲ್ಲಿಯೂ ಕೂಡ ಅಹಂಕಾರ ಎಚ್ಚರ ಆಗ್ಬಿಟ್ಟದೆ ಈಗ. ಹೀಗಾಗಿ ಎಲ್ಲ ಇಂದ್ರಿಯಗಳು ಎಲ್ಲ ವಿಷಯಗಳು ಎಲ್ಲ ಕಾರ್ಯ ಚಟುವಟಿಕೆಗಳು ಕರ್ತೃತ್ವ ಭೋಕ್ತೃತ್ವಗಳು ಭೋಗಗಳು ಆನಂದಗಳು ದುಃಖಗಳು ಆ ಭಾವನೆಗಳು ಅನಿಸಿಕೆಗಳು ಇವೆಲ್ಲಗಳನ್ನು ಸೇರಿಸಿಕೊಂಡು ಅದು ಬೆಳೀತಾ ಇರುತ್ತದೆ. ಇದು ಯಾವಾಗ? ಜಾಗರ. ಸ್ವಪ್ನ ಗಾಢನಿದ್ರ ಸ್ವಪ್ನ ಜಾಗರ ಮನೋಹಂಕೃತ್ಯುಪಾದಾನ ಅಂತಃಕರಣ ವೃತ್ತಿಶ್ಚ ಚಿತಿಚ್ಛಾಯೈಕ್ಯಮಾಗತ ವಾಸನಾ ಕಲ್ಪಯೇ ಸ್ವಪ್ನೇ ಬೋಧೇಕ್ಷ ವಿಷಯಾನ್ ಬಹಿಃ. ಅಂತಃಕರಣ ವೃತ್ತಿಶ್ಚ ಚಿತಿಚ್ಛಾಯೈಕ್ಯಮಾಗತ ವಾಸನಾ ಕಲ್ಪಯೇ ಸ್ವಪ್ನೇ ಭೂದೇಕ್ಷೈರ್ವಿಷಯಾನ್ ಬಹಿಃ. ಭಾರಿ ಚಂದದ ಚಿತಿಚ್ಛಾಯ ಚ ಅಂತಃಕರಣ ವೃತ್ತಿ ಐಕ್ಯಮಾಗತ. ವೆರಿ ಗುಡ್. ಇದು ಚಿತಿಚ್ಛಾಯ. ಅಹಂಕಾರದಲ್ಲಿ ತಾದಾತ್ಯಗೊಟ್ಟು ಈ ಅಹಂಕಾರ ಈ ಮೂರು ರೀತಿಯಲ್ಲಿ ಅಭಿಮಾನ ಪಟ್ಟು ಈ ಪ್ರಕಾರವಾದಂತಹ ಒಂದು ಸಮಸ್ಯೆಯನ್ನು ತಂದುಕೊಟ್ಟು ಅದಕ್ಕೆ ಪರಿಹಾರವನ್ನು ನೋಡಿದ್ದೀವಿ. ರೈತಾ ಏನಾಯ್ತಾ ಈಗ ಮುಂದಿನ ಸಂಗತಿ ನೋಡಿ. ಇದೇ ಪ್ರತಿಬಿಂಬವು ಇದ್ರ ವಿಷಯದ ಮಾತಾಡಿಲ್ಲ ಅಂದ್ರೆ ನಾವು ಕರೆಕ್ಟಾ ಈ ವಿಷಯ ಮಾತಾಡ್ತಾರೆ. ಅಹಂಕಾರ ಅಲ್ಲ ಚಿತ್ ಛಾಯ ಈ ಛಾಯ ಚಿತ್ ಛಾಯ ಏನ್ ಮಾಡ್ತದೆ? ಐಕ್ಯವಾಗದ ಚಿತ್ ಛಾಯ ಚ ಮತ್ತು ಅಂತಃಕರಣ ವೃತ್ತಿ ವೃತ್ತಿಗಳ ಪ್ರಭಾವ ಅಂತ ಬರ್ತಲ್ಲ ಇಲ್ಲಿ ಒಂದೊಂದು ಸಿಂಗಲ್ ಸಿಂಗಲ್ ವೃತ್ತಿ ತಾನೆ. ಆ ವೃತ್ತಿಗಳು ಈ ಅಂತಃಕರಣದಲ್ಲಿ ಮುಗಿವೆ ತಾನೆ. ಮನಸ್ಸು ಅಂತ ಬರೋದಿಲ್ಲ, ಈ ಮನಸ್ಸಲ್ಲಿ ಮೂಡಿದ ತಾನೆ. ಆ ಮೂಡಿದ ಮನಸ್ಸಿನಲ್ಲಿ ಮೂಡಿದ ಏನು ಇಂಪ್ರೆಷನ್ ಇದೆ ಅದರಲ್ಲಿ ಈ ಚಿತ್ ಛಾಯ ಸೇರ್ಬೋದು. ಚಿತ್ ಛಾಯ ಸೇರ್ಕೊಂಡು ಸೇರಿಕೊಂಡಾಗ ಏನಾಗ್ತದೆ? ವಾಸನಾ ಉಂಟಾಗ ಅಂದು ಇಂದು ಎಂದೆಂದು ಹೇಳಿದ್ದ ಈಗ ಮತ್ತೆ ಹೇಳಿಕೊಡ್ತೇನೆ, ಇದೇನು ಹೊಸದಲ್ಲ, ಗೊತ್ತಾಗಲಿಲ್ಲ. ಅದು ಎಷ್ಟು ಖರಾಬ್ ಹೇಳಿಕ್ ಬರ್ತದ ಅಂತ ಒಂದು ಐಡಿಯಾ ನಿಮಗಿರಲಿ, ಗೊತ್ತಾಗಲ್ಲ. ಈ ಚಿತ್ತ ಛಾಯ ಈ ಅಂತಃಕರಣದಲ್ಲಿ ಒಳಮೂಡಿದ ಒನ್ ಸಿಂಗಲ್ ವೃತ್ತಿ, ಇದು ಏನಾಗ್ತದ ಈ ಮನಸ್ಸಿನಲ್ಲಿ ಅಂತಃಕರಣದಲ್ಲಿ ಇಂಪ್ರೆಸ್ ಆಗ್ತದೆ. ಅದು ಇಂಪ್ರೆಸ್ ಆದಾಗ ಅದಕ್ಕೆ ವಾಸನ ಅಂತ ಕರೆ, ಗೊತ್ತಾಯ್ತಾ? ಇನ್ಮುಂದೆ ಈ ವಾಸನಾದೊಳಗೆ ಯಾವಾಗ ಅಹಂಕಾರ ತಾದಾತ್ಮ್ಯ ಆಗ್ತದೆ, ಆ ವಾಸನ ಸ್ವಪ್ನ ಅಂತ. ಏನ್ ಅನ್ಸ್ಕೊತದೆ? ಸ್ವಪ್ನ. ಇದರಲ್ಲಿ ತಾದಾತ್ಮ್ಯಗೊಂಡ್ರೆ ನಾ ತೋರಿಸಿದಾಗಲೇ ನಿಮ್ಗೆ ಪ್ರಾಕ್ಟಿಕಲ್ ಆಗಿ, ಚಾಪಿಸ್ನಲ್ಲಿ ತಾದಾತ್ಮ್ಯಗೊಂಡ್ರೆ ಜಾಗೃತ ಆಗುತ್ತದೆ. ಆದ್ರೆ ಈ ಚಾಪಿಸ್ನ ವಾಸನಾದಿ ತಾದಾತ್ಮ್ಯಗೊಂಡಾಗ ಯಾರು ತಾದಾತ್ಮ್ಯಗೊಳ್ಳೋರು? ಯಾರು ತಾದಾತ್ಮ್ಯಗೊಳ್ಳೋದು? ಪ್ರತಿಬಿಂಬ, ಪ್ರತಿಬಿಂಬ ಅಲ್ಲ, ಪ್ರತಿಬಿಂಬದ ಛಾಯಾ, ಸಾರಿ, ಅತ್ಯಂತ ಛಾಯಾ ಅದು. ಅದೇನು ಪ್ರತಿಬಿಂಬ? ಆ ಪ್ರತಿಬಿಂಬ, ಆ ಪ್ರತಿಬಿಂಬ ಏನು? ಇಲ್ಲಿ ಒಂದು ಮನಸ್ಸು ಅಂತ ಒಂದಾಗಿದೆ, ಅದರೊಳಗಿನ ವೃತ್ತಿ, ಆ ವೃತ್ತಿಯೊಡನೆ ಈ ಪ್ರತಿಬಿಂಬದ ತಾದಾತ್ಮ್ಯ ಆದಾಗ ವಾಸನ. ಮಂದ ಜೊತೆ ಜೊತೆಗೆ ನೀವು ಅರ್ಥ ಮಾಡ್ಕೊಂಬಿಡಿ, ಪ್ರತಿಬಿಂಬನೇ ಪ್ರತಿಬಿಂಬ. ಇನ್ನು ವೃತ್ತಿ ಕ್ಷಣಿಕ, ಈ ಪ್ರತಿಬಿಂಬ ಇದು ಪ್ರತಿಬಿಂಬ, ಇದು ಕ್ಷಣಿಕ ವೃತ್ತಿ. ಇವುಗಳಲ್ಲಿ ತಾದಾತ್ಮ್ಯ ಆದಾಗ ವಾಸನ, ವಾಸನ ಸತ್ಯ ಇರ್ತದ? ಇಲ್ಲ. ಮತ್ತೆ ಎಷ್ಟು ಪಡ್ಕೊತಿರಲ್ರಿ, ವಾಸನಾಕ್ಷಯವೇ ಮೋಕ್ಷ, ವಾಸನಾಕ್ಷಯವೇ ಮೋಕ್ಷ. ವಿಚಾರ ಮಾಡ್ಬೇಕಲ್ಲ, ಈ ಪ್ರತಿಬಿಂಬ ಅನ್ನೋದೇ ಭ್ರಮ, ವೃತ್ತಿ ಮೂಡಿತು ಅನ್ನೋದು ಇನ್ನೊಂದು ಭ್ರಮ. ಯಾಕಂದ್ರೆ ವೃತ್ತಿ ಯಾವುದು ಕಾಯಂಆಗಿ ಯೋಚನೆ ಬೇಕಾದ್ರೆ ನಮ್ಮ ಹತ್ರ ಹಿಂದೆ ಇಲ್ಲ. ಇಷ್ಟು ಕಲ್ಪಗಳೋದು, ಇಷ್ಟು ಯುಗಗಳೋದು, ಇಷ್ಟು ಜನ್ಮಗಳೋದು, ಇಷ್ಟು ವರ್ಷಗಳೋದು ಕೂಡ ಒಂದು ವೃತ್ತಿನೂ ಕಾಯಂಆಗಿ ನಮ್ಮ ಹತ್ರ ನಿಂತ್ಕೊಂಡಿಲ್ಲ. ಅಂದಮೇಲೆ ಅದರೊಳಗು ಸತ್ಯತಾ ಇಲ್ಲ ಅಂತ ಆಯ್ತಲ್ಲ. ಪ್ರತಿಬಿಂಬದಲ್ಲಿ ಸತ್ಯತಾ ಇಲ್ಲ, ವೃತ್ತಿಯಲ್ಲಿ ಸತ್ಯತಾ ಇಲ್ಲ, ಇದೇನೋ ಒಳಗೆ ಮೂಡ್ತಂತ, ಮೂಡಿದಿನದಲ್ಲಿ ವಾಸನ ಆತಂತ, ಹಂಗೆ ವಾಸನ ರಾಶಿ ಬಂತ, ಆ ವಾಸನಾ ರಾಶಿ ಒಂದೊಂದಾಗಿ ಒಂದೊಂದಾಗಿ ಕ್ಷಯ ಮಾಡ್ಕೊತ ಹೋಗ್ಬೇಕಂತ, ಕ್ಷಯ ಮಾಡ್ಕೊತ ಮಾಡ್ಕೊಂಡು ಜನ್ಮಗಳನ್ನು ಕಳಿಬೇಕಂತ. ಯಾವ ಜನ್ಮದಲ್ಲಿ ನೂರಕ್ಕೆ ನೂರು ವಾಸನ ಕ್ಷಯವಾಗ್ತಾವೋ ಅಷ್ಟೊಳಗೆ ಮತ್ತೆ ಎಷ್ಟು ವಾಸನ ತಯಾರಾಗಿರ್ತದೆ? ಅದು ಲೆಕ್ಕ ಹಾಕ್ಬೋದ? ಇಷ್ಟು ಮಾತಾಡಿದಕ್ಕೆ ಪೂಜ್ಯ ಸ್ವಾಮೀಜಿನ ಹೊರಗ ಇವರು ಚಿನ್ಮಯಾನಂದರಿಗೆ ವಿರುದ್ಧ ಮಾತಾಡ್ತಾರೆ. ಅದ ಹೊರಗೆ ಹಾಕುವುದು, ಒಳ ಕರ್ಕುವುದು ಪರಂಪರೆ ಆಗಿಬಿಟ್ಟದ. ವೇದಾಂತ ಸಂಪ್ರದಾಯ ಜೊತೆಗೆ ಆ ಸಂಪ್ರದಾಯ ನನ್ನ ತನಕ ಬರ್ಲಿಕ್ಕಿಲ್ಲ ಅಂತ ತಿಳ್ಕೊಂಡಿದ್ದೆ, ಆ ನಂತರ ನನ್ನ ತನಕ ಬರ್ಲಿಕ್ಕಿಲ್ಲ ಅಂತ ತಿಳ್ಕೊಂಡಿದ್ದೆ, ಅದು ಕೊನೆಗೆ ನನ್ನ ತನಕ ಬರ್ಬೇಕಾದ್ರೆ. ಸೊ ಏನಾಯ್ತು ಈಗ? ಸ್ವಪ್ನೇ ಸ್ವಪ್ನ ಅಲ್ಲ, ಅಂತಃಕರಣ ಉದ್ದಿಷ್ಟ ಚಿತಿಚ್ಛಾಯಕ್ಯ ಮಾರ್ಗ ವಾಸನಾಹ ಕಲ್ಪಯೇ ಸ್ವಪ್ನೇ. ಸ್ವಪ್ನದಲ್ಲಿ ಈ ವಾಸನ ತೋರಿಸಿದ್ದಾಗಲೇ ನಿಮಗೆ ಅದನ್ನು ಹೆಂಗ್ ಬರ್ಕೋತಾರೆ ಬರ್ಕೊಡು. ವೃತ್ತಿಗಳ ಪ್ರವಾಹ ತೋರಿಸಿದ್ದೀನಿ, ಈ ವೃತ್ತಿಗಳ ಪ್ರವಾಹದಲ್ಲಿ ಒಂದೊಂದು ಒಂದೊಂದು ವೃತ್ತಿ, ಅದರ ಒಂದು ವೃತ್ತಿ ಮಾತ್ರ ಏನಾಗ್ತದೆ? ಇನ್ನು ನಾನು ಏನ್ ಮಾಡ್ತೀನಿ, ಇದು ವೃತ್ತಿ ಅಂತ, ಈ ವೃತ್ತಿಯಲ್ಲಿ ತಾದಾತ್ಮ್ಯಗೊಂಡಾಗ ಏನಾಗ್ತದೆ? ವಾಸನ. ಈ ವಾಸನ ಏನ್ ಮಾಡ್ತದೆ? ಸ್ವಪ್ನದಲ್ಲಿ ಕಲ್ಪಿಸಲ್ಪಡ್ತದೆ. ಅದು ಎಷ್ಟು ಸುಲಭ ಅಂದ್ರೆ ಹೇಳಿದ್ದೀನಿ, ಎಲ್ಲ ವಾಸನಗಳು ಕಲ್ಪಿಸಲ್ಪಡುವುದಿಲ್ಲ. ಸ್ವಪ್ನದಲ್ಲಿ ಎಲ್ಲ ವಾಸನಗಳು ಕಲ್ಪಿಸಲ್ಪಡೋದಿಲ್ಲ. ಯಾವ ವಾಸನಗಳನ್ನ ಕೇಳ್ಕೊಳ್ರಿ, ಯಾವ ವಾಸನಗಳನ್ನ ಎಚ್ಚರದಲ್ಲಿ ನನಗೆ ವ್ಯಕ್ತಪಡಿಸಲಿಕ್ಕೆ ಹೆಸಿಟೇಷನ್ ಇರ್ತದೆ, ಗುರುನಾಥನ ಹತ್ರ ಒಂದು 50,000 ರೂಪಾಯಿ ದಿಂಬಿನ ಕೆಳಗೆ ಇಟ್ಟಾನ. ನಾನು ನೋಡಿಬಿಟ್ಟೇನೆ, ಕೈ ಚುಟು ಚುಟು ಅಂತದೆ, ಹೆಂಗರ ಮಾಡಿ 50,000 ಹಾರಿಸ್ಕೋಬೇಕು ಅಂತ. ಆದ್ರೆ ಏನಂತಾರೆ ಜನ, ಅಕ್ಕಪಕ್ಕ ಇದ್ದವ್ರು ಏನಂತಾರೆ, ಮತ್ತೆ ಅವಶ್ಯವಾಗಿಯೂ ಕೂಡ ನನ್ನ ಮೇಲೇ ಗುಮಾನಿ ಬರ್ತದಲ್ಲ, ಆದ್ದರಿಂದ ನಾನು ಅದನ್ನು ಹಾರಿಸ್ಲಿಕ್ಕೆ ಹೋಗೋದಿಲ್ಲ. ಆದರೆ ನನಗೆ ಹಣದ ಅವಶ್ಯಕತೆ ಇರ್ತದೆ, ಸುಮ್ಮನೆ ಇರಲಿಕ್ಕೂ ಆಗೋದಿಲ್ಲ. ಏನು ಮಾಡಬೇಕೀಗ? ಈ ವಾಸನ ಎಚ್ಚರದಲ್ಲಿ ಪೂರೈಸಲಿಕ್ಕೂ ಆಗೋದಿಲ್ಲ, ಅದನ್ನು ಬಿಟ್ಟು ಇರಲಿಕ್ಕೂ ಆಗೋದಿಲ್ಲ. ಇದು ಖತರ್ನಾಕ್ ವಾಸನ ಇದೆ. ಇದೇನು ಮಾಡಿಬಿಡ್ತದೆ ಅಂತಂದರೆ, ತನ್ನದೇ ಆದ ಒಂದು ಲೋಕವನ್ನು ಸೃಷ್ಟಿ ಮಾಡಿಬಿಡ್ತದೆ. ಆ ಲೋಕದಲ್ಲಿ ನಾನು ರಾಜಾರೋಷವಾಗಿ ಹಣವನ್ನು ಕಳ್ತನ ಮಾಡ್ತೀನಿ, ಸಿಕ್ಕಕ್ಕೊಳ್ಳೋದನ್ನು ಇಲ್ಲ. ಆ ಲೋಕವನ್ನು ಏನಂತ ಕರೀತಾರೆ? ಐರನ್ ಮಾಡುವುದ್ರೆ ಬಹಳ ಪ್ರೀತಿನ ಬಹಳ, ರಾಶಿ ರಾಶಿ ತಂದ್ಕೊಡ್ರಿ ಮಾಡ್ತಾ ಇರ್ತೀನಿ. ಅದು ಅದೊಂದು ವಾಸನ ಅದ, ಐರನಿಂಗ್ ಮಾಡೋ ವಾಸನ ಅದ. ಇವು ಎರಡು ಮೂರು ವಾಸನ ಇವು ನನ್ನ ಜೊತೆನೇ ಇರ್ತದೆ. ಯಾವಾಗಲೂ ಬಿಲ್ಡಿಂಗ್ ಕಟ್ಟೋದು, ಐರನಿಂಗ್ ಮಾಡೋದು, ಡಯಾಬೆಟಿಕ್ ಇದ್ರೂ ಕೂಡ ಸ್ವೀಟ್ ತಿನ್ನಬೇಕು ಅನ್ನೋದು ಮಾತ್ರ ಇಂತ. ಥ್ಯಾಂಕ್ ಯು. ಬಹಳ ಐರನ್ ಮಾಡ್ತಿದ್ದೆ ಬಟ್ಟೆಗಳನ್ನು. ನಮ್ಮನೇದು ಐರನ್ ಬಾಕ್ಸ ಕಳ್ತನ ಮಾಡ್ರಿ, ಅದು ಆವಾಗ ಕೆಂಡ ಹಾಕಿ ಮಾಡ್ತಿದ್ವಿ. ಕೆಂಡ ಹಾಕಿ ಆ ಕೆಂಡ ಹಾಕಿ ಹೊರಗಡೆ ಇಟ್ಟಿರ್ತಿದ್ವಿ. ಅದು ಒಳ ತರ್ಬೇಕಾದ್ರೆ ಬೂದಿ ಹಿಂಗೆ ಹಿಂಗೆ ಹಿಂಗೆ ಮಾಡಿದ್ರೆ ಬೂದಿ ಹೋಗ್ತಿತ್ತು. ಅದನ್ನು ತಂದು ಒರೆಸಿ ನಾವು ಐರನ್ ಮಾಡ್ತಿದ್ವಿ. ಅದು ಕೆಂಡ ಹೊತ್ಕೊಳ್ಳಿ ಅಂತ ಹೊರಗೆ ಇಟ್ಟಿದ್ವಿ, ಮನೆಯಿಂದ ಹೊರಗೆ ಕಟ್ಟಿ ಮೇಲೆ. ಅದೇನಾಗ್ಬಿಡ್ತು ಅಂದ್ರೆ ಸಿಕ್ಕಾಪಟ್ಟೆ ರಾಶಿಗಳು ಉಳಿದ್ಬಿಟ್ಟಿದ್ವು, ಏನು ಬಟ್ಟೆಗಳು ಎಲ್ಲಾರನ್ನು ಮಾಡ್ತಿದ್ವಿ. ಯಾರ ಕೈ ಸಿಗ್ತದೆ ಅಷ್ಟು ಬಟ್ಟೆ, ಕಾಲು ವರ್ಷಕ್ಕೊಮ್ಮೆ ಬಟ್ಟೆ ಕೂಡ ಫಸ್ಟ್ ಕ್ಲಾಸ್ ಆಗಿ ಮಾಡಿದ್ದರು. ನಾವು ಎಲ್ಲ ಉಳ್ಕೊಬಿಟ್ಟಿದ್ವು, ಮಾಡಿದ್ದಿಲ್ಲ ಮಲ್ಕೊಂಡು. ಇನ್ನೇನು ಕೊರತೆ ಮಮ್ಮ? ಒಂದು ಇಸ್ತ್ರಿ ಬೇಕು ನೋಡು ಅಂತ ಹೇಳಿದೆ. ಹ್ಞೂನ್ಪ, ಸಂಜೆಗೆ ಬರ್ಬೇಕು ತೊಗೊಂಬರ್ತೀನಿ ಅಂತಂದ್ರು. ಸಂಜೆಗೆ ಒಂದು ಇಸ್ತ್ರಿ ಬೆಟ್ಟಿಗೆ ತೊಗೊಂಬಂದ್ರು. ಆಮೇಲೆ ನನ್ನ ಐರನಿಂಗ್ ಸ್ಟಾರ್ಟ್ ಆಯ್ತು. ಕೆಂಡ ಹಾಕಿ ಕಾಯಿಸಿ ಐರನಿಂಗ್ ಸ್ಟಾರ್ಟ್ ಮಾಡಿದೆ. ಮಾಡ್ತಾ ಇದ್ದೀನಿ, ಮಾಡ್ತಾ ಇದ್ದೀನಿ, ಮಾಡ್ತಾ ಇದ್ದೀನಿ, ಮುಗಿತಾ ಇಲ್ಲ. ಬೆಳಿಗ್ಗೆ 6 ಗಂಟೆಗೆ ಯೋಗಾಸನ ಕ್ಲಾಸಿಗೆ ಹೋಗ್ಬೇಕಾಗಿತ್ತು. ಆಮೇಲೆ ಹೇಳೋ ಹೇಳೋ ಹೋಗುದಲ್ಲೇನೋ ಯೋಗಾಸನಕ್ಕೆ ಹೇಳು ಹೇಳು. ಏ ಅಷ್ಟಕ್ಕೆ ಮುಗಿಲಿಲ್ಲ ಜೋಕ್ ಇದೆ. ಎದ್ದು ಕುತ್ಕೊಂಡೆ, ಎದ್ದು ಕುತ್ಕೊಂಡು ಓ ಹೋ ಯೋಗಾಸನಕ್ಕೆ ಹೋಗ್ಬೇಕಲ್ಲ ಅವ್ವ, ಈಗ ಹೋಗ್ತೀನಿ ಇರು, ಒಂದು 10 ನಿಮಿಷ ಮುಗಿಸ್ಬಿಟ್ಟು ಬರ್ತೀನಿ, ಆಮೇಲೆ ಹೋಗ್ತೀನಿ. ಮತ್ತೆ ಮಲಕೊಂಡ ವೆಲ್ ಇನ್ವೈಟೆಡ್ ಡ್ರೀಮ್ ಇದು ಆಗಿದ್ದ. ಹಂಗೆ ಎಲ್ಲ ವಾಸನಗಳು ಸ್ವಪ್ನದಲ್ಲಿ ಉಪಯೋಗಕ್ಕೆ ಬರೋಂಗಿಲ್ಲ. ಯಾವ ವಾಸನ ಎಚ್ಚರದಲ್ಲಿ ನಮಗೆ ತೃಪ್ತಿ ಪಡಿಸ್ಲಿಕ್ಕೆ ಆಗುವುದಿಲ್ಲ, ಮತ್ತೆ ಬಿಟ್ಟು ಇರಲಿಕ್ಕೂ ಆಗುವುದಿಲ್ಲ, ತೃಪ್ತಿ ಪಡಿಸಲಿಕ್ಕೂ ನಮಗೆ ಚಾನ್ಸ್ ಇಲ್ಲ. ಜನರ ಏನಂತಾರೋ ಅನ್ನುವಂಥದ್ದು, ಸೋಷಿಯಲ್ ಫಿಯರೋ, ಸಮಾಜದ ಒಂದು ಒತ್ತಡವೋ, ಅಥವಾ ಧರ್ಮ ಅಧರ್ಮಗಳ ಒತ್ತಡವೋ, ನ್ಯಾಯ ಅನ್ಯಾಯಗಳ ಒತ್ತಡವೋ, ಪಾಪ ಪುಣ್ಯಗಳ ಭಯವೋ, ಇವಷ್ಟು ಭಯ ಇತ್ಯಾದಿಗಳಿಂದಾಗಿ, ಸಮಾಜದ ಭಯವೋ ಅಥವಾ ರಾಷ್ಟ್ರದ ಭಯವೋ, ಯಾವ ಭಯಗಳಿಂದಾಗಿ ಆ ವಾಸನೆ ಹೊರಗೆ ಹಾಕ್ಲಿಕ್ಕೂ ಆಗುದಿಲ್ಲ, ಆ ವಾಸನೆ ಸುಮ್ಮನೆ ಇಟ್ಕೊಂಡು ಕೂಡ್ಲಿಕ್ಕೂ. ಅಂತ ವಾಸನಾಗಳು ಏನ್ ಮಾಡ್ತವೆ, ಸ್ವಪ್ನವನ್ನು ಸೃಷ್ಟಿ ಮಾಡ್ತವೆ. ಎಂಥದೇ ಸ್ವಪ್ನ ಹೇಳ್ಕೊಡ್ರಿ, ನನ್ನ ಹತ್ರ ಹೇಳ್ಕೊಳ್ಕದ ಮುಂಚೆ ಅದು ಸ್ವಪ್ನ ಅನ್ನೋದನ್ನ ಮೊದಲು ಒಪ್ಕೊಡ್ರಿ. ನೀವು ಹೇಳಿಕ್ಕೆ ಹೋಗೋದಿಲ್ಲ. ನೀವು ಯಾಕೆ ಹೇಳ್ತೀರಿ ಅಂದ್ರೆ, ಸ್ವಪ್ನವನ್ನ ಸ್ವಪ್ನ ಅಂತಾನೆ ಒಪ್ಪುವುದಿಲ್ಲ, ಅದ್ರ ಸ್ವಪ್ನವನ್ನ ಸತ್ಯ ಅಂತಾನೆ ತಗೊಂಡಿರ್ತೀರಿ. ಅದಕ್ಕೆ ಸ್ವಪ್ನ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸ್ವಪ್ನ ಇದು ಬರೀ ಸ್ವಪ್ನ ಅಷ್ಟೇ. ಹೆಂಗೆ ಸ್ವಪ್ನದಲ್ಲಿ ಜಾಗೃತವೂ ಇಲ್ಲವೋ ಹಾಗೆಯೇ ಜಾಗೃತದಲ್ಲಿ ಸ್ವಪ್ನ ಇಲ್ಲ. ಒಂದೊಂದು ನಿಮ್ಮ ಸ್ವಪ್ನ ಸತ್ಯ ಆಗಿತ್ತು ಅಂದ್ರೆ ಜಾಗೃತದಲ್ಲೂ ಇರಬೇಕಾಗಿತ್ತೋ ಇಲ್ಲೋ? ಐದು ರೂಪಾಯಿ ಕಿಲೋ ಟೊಮೆಟೊ ನೀನು ಕನಸಿನಲ್ಲಿ ತಗೊಂಬಿಟ್ಟಿದ್ದೀನಿ ಅಂತಂದ್ರೆ, ಒಂದು 10 ಕಿಲೋ ತಗೊಂಬಂದು ಅಡಿಗೆ ಮನೆಯಲ್ಲಿ ಸುರಿದಿದ್ದೀನಿ ಅಂತಂದ್ರೆ, ಬೆಳಗ್ಗೆ ಎದ್ದು ಹೋಗಿ ನೋಡಿದ ತಕ್ಷಣ ಅದು ಇರಬೇಕೋ ಇಲ್ಲದ? ಹಂಗೆಂದ್ರೆ ಅದೇನವ? 3 ಕಿಲೋನೆ ಹಂಗೆಂದೂ ಆಗುದಿಲ್ಲ. ಹಾ, ಈರುಳ್ಳಿ ಅಂತ 80 ರೂಪಾಯಿ ಆಗಿದೆ ಈಗ, ಕನಸಿನಾಗ 5 ರೂಪಾಯಿ ಕೂಗ್ತಿರ್ತಾರೆ. ನೀನು ಒಂದು 20 ಕಿಲೋ ಈರುಳ್ಳಿ ತಂದು ಸುರಿದು ಬಿಟ್ಟಿ ಅಂತಂದ್ರೆ, ಅಪ್ಪ ಇನ್ನೊಂದು 1 ತಿಂಗಳು ಇದ್ರ ಬಗ್ಗೆ ಹಳೆ ನೋಡಂಗಿಲ್ಲ. ಎಲ್ಲರು ಹೊಳೆ ನೋಡು, ಮರದು ಸಿಕ್ಕಾನೆ ಜಾಗೃತ. ಇದು ಸ್ವಪ್ನ. ಈ ಸ್ವಪ್ನ ಏನಿದು? ವಾಸನಾ ಲೋಕ ಇದು. ಆದ್ದರಿಂದ ಸ್ವಪ್ನೇ ಆಯ್ತು, ಇದು ಸ್ವಪ್ನ ಆಯ್ತಾ? ಇನ್ನ ಬೋಧೇ, ಎಚ್ಚರ, ಜಾಗೃತಾವಸ್ಥೆಯಲ್ಲಿ. ಅಕ್ಷೈರ್ ವಿಷಯಾನ್ ಬಗಿಹಿ, ಹೊರಗಡೆ ಅಕ್ಷೈರ್ ವಿಷಯ, ಲೆಕ್ಕಕ್ಕೆ ಬಾರದಷ್ಟು ನಮಗೆ ಏನಿವೆ, ವಿಷಯಗಳಿವೆ. ಆ ವಿಷಯಗಳ ವಾಸನ, ಆ ವಾಸನ ಲೋಕ ಸ್ವಪ್ನ, ಇವು ಎರಡೂ ನಿದ್ರೆಯಲ್ಲಿ ಇಲ್ಲ, ಲಯಗೊಂಡಿರ್ತಾವೆ. ಈ ಪ್ರಕಾರ 3 ಅವಸ್ಥೆಗಳನ್ನು ತಿಳಿಸಿದ್ದಾಯಿತು. ಮನೋಹಂಕೃತಿ ಉಪಾದಾನಂ, ಲಿಂಗಮೇಕಂ ಜಡಾತ್ಮಕಂ, ಅವಸ್ಥಾತ್ರಯಮನ್ವೇತಿ, ಜಾಯತೆ ಮ್ರಿಯತೆ ತಥಾ. ಮನೋಹಂಕೃತ್ಯುಪಾದಾನಂ ಲಿಂಗಮೇಕಂ ಜಡಾತ್ಮಕಂ ಅವಸ್ಥಾತ್ರಯಮನ್ವೇತಿ ಜಾಯತೆ ಮ್ರಿಯತೆ ತಥಾ. ಮನಸ್ಸು ಮತ್ತು ಅಹಂಕಾರಗಳಿಗೆ, ಮನಃ ಅಹಂಕೃತಿ, ಇವು ಎರಡೂಗಳಿಗೆ ಉಪಾದಾನ ಯಾವುದು? ಮತ್ತೆ ಸಲ, ಮನಸ್ಸು ಅಂದ್ರೆ ವೃತ್ತಿಗಳು ಅಂತ ಅರ್ಥ. ಮನಸ್ಸು ಅಂದ್ರೆ ವೃತ್ತಿಗಳು. ವೃತ್ತಿಗಳಿಗೆ ಉಪಾದಾನ ಯಾವುದು? ಅಹಂಕಾರಕ್ಕೆ ಉಪಾದಾನ ಯಾವುದು? ನೋಡ್ಕೊಡ್ರಿ, ನೀವೇ ನೋಡ್ರಿ. ಅಹಂಕಾರಕ್ಕೆ ಉಪಾದಾನ ಯಾವುದು? ಇದಕ್ಕೆ ಉಪಾದಾನ ಅವರು ಸೂಕ್ಷ್ಮ ಶರೀರ. ಉಪಾದಾನ ಬೇರೆ, ಕಾರಣ ಬೇರೆ. ಅಹಂಕಾರಾದಿಗಳಿಗೆ ಕಾರಣ ನೀವು ನೋಡ್ಬೇಕು ಅಂದ್ರೆ ಅಜ್ಞಾನ ಕಾರಣ. ಗೊತ್ತಾಯ್ತಾ? ನಾವೀಗ ಕಾರಣ ಕೇಳ್ತಾ ಇಲ್ಲ, ಉಪಾದಾನ ಕೇಳ್ತೇವೆ, ಮಟೀರಿಯಲ್ ಕಾಸ್ ಕೇಳ್ತೇವೆ. ಪದಾರ್ಥ ಏನು? ಶರೀರ ಪದಾರ್ಥ, ಸೂಕ್ಷ್ಮ ಶರೀರ ಅಂತದಲ್ಲ ಅದು ಅಹಂಕಾರಕ್ಕೂ ಮತ್ತು ಮನಸ್ಸಿಗೂ ಪದಾರ್ಥ. ಮನಃ ಅಹಂಕೃತಿ ಉಪಾದಾನ ಏಕಂ ಲಿಂಗಂ, ಅದರ ಸಹಜತೆ ಏನು ಆ ಲಿಂಗ ಶರೀರ? ಜಡ. ಕರೆಕ್ಟ್, ಜಡವು ಆ ಲಿಂಗ ಶರೀರದ ಸಹಜತೆ. ಆದರೆ ಜಡವಾಗಿದ್ದರೂ ಕೂಡ ಅದು ತಾನೇ ಚೈತನ್ಯ ಅಂತ ಮರೀತಾ ಇದೆ. ವೃತ್ತಿಗಳು, ಅನಿಸಿಕೆಗಳು, ಭಾವಗಳು, ನಮ್ಮೊಳಗಿರುವಂತಹ ಫೀಲಿಂಗ್ಸ್ಗಳು, ಅವು ನಮ್ಗೆ ಜಡ ಅನಿಸ್ತಾವೆ. ನಾವು ಅವು ಜಡ ಅನಿಸೋದಿಲ್ಲ, ಅವು ಚೈತನ್ಯ ಅನಿಸ್ತಾವೆ. ಹೀಗಾಗಿ ಈ ಉಪಾದಾನ ಕಾರಣವಾದಂತಹ ಸೂಕ್ಷ್ಮ ಶರೀರದಿಂದ ಉತ್ಪತ್ತಿಯಾದಂತಹ ಮನಸ್ಸು ಮತ್ತು ಅಹಂಕಾರಗಳು ಅವಸ್ಥಾತ್ರಯಂ ಮನ್ವೇತಿ, ಈ ಮೂರು ಅವಸ್ಥೆಗಳನ್ನ ಲೆಕ್ಕಕ್ಕೆ ತಗೋಬೇಕಾಗ್ತದೆ. ಏನೇನು ಮೂರು ಅವಸ್ಥೆಗಳು? ಜಾಗೃತ ಅವಸ್ಥ, ಸ್ವಪ್ನ ಅವಸ್ಥ, ಸುಷುಪ್ತಿ ಅವಸ್ಥ. ಇವು ಏನಾಗ್ತವೆ ಅವಸ್ಥೆಗಳು? ಜಾಯತೆ ಮಿಳಿಯತೆ, ಜಾಯತೆ ಮಿಳಿಯತೆ. ಜೀವಾತ್ಮನ ಹುಟ್ಟು ಸಹ ಮಾತಾಡ್ತಾ ಇಲ್ಲ ನಾವು. ಅವಸ್ಥಾತ್ರಯಗಳು ಹುಟ್ಟುತ್ತವೆ, ಹುಟ್ಟುತ್ತವೆ, ನಿನ್ನೆ ಕನಸ ಇವತ್ತು ಮತ್ತೆ ಕಂಟಿನ್ಯೂ ಮಾಡೋಣ ಸಾಧ್ಯವೇ ಇಲ್ಲ. ಅಲ್ಲಿಗೆ ಮುಗಿದೋತದು, ಅದು ಅಲ್ಲಿಗೆ ಮುಗಿದೋತು. ಏನ್ ಸ್ವಾಮಿ, ಪ್ರತಿ ದಿವಸ ನೀವೇ ಬರ್ತೀರಿ ನೋಡಿ, ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ನೀನು ಕಲ್ಪಿಸ್ಕೋತಿರ್ಬೋದು, ಬಂದಾರೆ ಅಂತ ಅನ್ಕೋತಿರ್ಬೋದು, ಅರ್ಧ ಜಾಗೃತ ಅರ್ಧ ಸ್ವಪ್ನದೊಳಗಿರ್ಬೋದು, ಅರೆ ನಿದ್ರೆಯೊಳಗಿರ್ಬೋದು. ಬಟ್ ಸ್ವಪ್ನದಲ್ಲಿ ಮಾತ್ರ ಒಂದ್ ದಿವಸ ಒಂದು ಸ್ವಪ್ನ ಮತ್ತೆ ಪುನಃ ಮತ್ತೆ ಬರಲ್ಲ. ಬಂದ್ರು ಕೂಡ ಅದು ನಂಬರ್ ಟೂ, ನಂಬರ್ ತ್ರೀ, ನಂಬರ್ ಮನಃ ಅಹಂಕೃತಿ ಉಪಾದಾನ ಲಿಂಗಮೇಕಂ ಜಡಾತ್ಮಕಂ ಅವಸ್ಥಾತ್ರಯಂ ಅನ್ವೇತಿ ಜಾಯತೆ ಮ್ರಿಯತೆ ತಥಾ. 12 ಶ್ಲೋಕ ಪಾಠ ಮಾಡಿ ನೋಡೋಣ ಹೆಂಗ್ ಮಾಡ್ತೀವಿ. ಇಟ್ ಈಸ್ ಅ ವೆರಿ ಡಿಫಿಕಲ್ಟ್ ಟೋನ್. ಸ್ವಲ್ಪ ನೀವು ಕೆಲವು ಅಕ್ಷರ ಹೆಂಗ್ ಚಿಕ್ಕಬೇಕಲ್ಲ, ಕೆಲವೊಂದು ಅಕ್ಷರಗಳನ್ನ ತಿಕ್ಕಬೇಕಾಗ್ತದೆ. ಕರ್ನಾಟಕ ಮ್ಯೂಸಿಕ್ ನ ತಿಕ್ಕಿನ ರೂಪಂ ದೃಶ್ಯಂ ದೋಚನಂದೃಕ ತದೃಶ್ಯಂ